ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅವ್ವ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಾರ್ಯಕ್ರಮ ರೇಗಿಲ ಮಿಡಿತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅಭಿಲಾಷ. ನಾನು ಪ್ರಸ್ತುತ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ಚರ್ಚಿಸುವುದು ಅಮೃತ ಬಳ್ಳಿ ಎಂಬ ದಿವ್ಯ ಔಷಧ. ಪ್ರಕೃತಿಯಲ್ಲಿ ಇರುವಂತಹ ಎಲ್ಲಾ ಸಸ್ಯಗಳು ಒಂದಲ್ಲ ಒಂದು ಔಷಧೀಯ ಗುಣಗಳನ್ನು ಹೊಂದಿರುವಂತದ್ದೇ ಆಗಿದೆ. ಅದರಲ್ಲಿ ಪ್ರಾಚೀನ ಕಾಲದಿಂದಲೂ ಗಿಡ ಮರ ಬೇರು ಇತ್ಯಾದಿಗಳನ್ನು ಬಳಸಿಕೊಂಡು ನಾನಾ ರೋಗಗಳನ್ನು ಶಮನ ಮಾಡುವ ಕಾರ್ಯ ಇಂದಿನವರೆಗೂ ನಡೀತಲೇ ಬರ್ತಾ ಇದೆ. ಆದರೆ ಇಂದಿಗೂ ಕೂಡ ಬಹುತೇಕ ಕಡೆ ಜ್ವರ, ಶೀತ, ತಲೆನೋವು ಮಾತ್ರವಲ್ಲದೆ ಮಧುಮೇಹ ನಿಯಂತ್ರಣ, ಚಳಿ, ಜ್ವರ, ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮುಂತಾದವುಗಳಿಂದಾಗಿ ಪ್ರಾಕೃತಿಕ ಔಷಧಗಳನ್ನು ಬಳಕೆ ಮಾಡುತ್ತಿದ್ದಾರೆ. ಇತರ ಮರಗಿಡಗಳಿಗೆ ಹಬ್ಬಿಕೊಂಡು ಬೆಳೆಯುತ್ತಿರುವ ಅಮೃತ ಬಳ್ಳಿ ಎಂಬ ಔಷಧಿಯ ಗುಣಮಳ ಸಸ್ಯವು ದಿವ್ಯ ಔಷಧಿಯಾಗಿ ಕಾಣಿಸುತ್ತದೆ. ಇದು ಮೆನಿಸ್ಪರ್ಮೇಶಿಯ ಎಂಬ ಸಸ್ಯಶಾಸ್ತ್ರೀಯ ಕುಟುಂಬಕ್ಕೆ ಸೇರಿದ್ದಾಗಿದೆ. ಇದರ ಎಲೆಗಳು ಏಕಾಂತರವಾಗಿದ್ದು ಹೃದಯದ ಆಕಾರದಲ್ಲಿವೆ. ಹೂವುಗಳು ಆಕಾರದಲ್ಲಿ ಸಣ್ಣದಾಗಿದ್ದು ಹಳದಿ ಬಣ್ಣದ ಗುಚ್ಛಗಳ ರೂಪದಲ್ಲಿ ಇರುತ್ತವೆ. ಹಣ್ಣು ಕೆಂಪು ಬಣ್ಣದಾಗಿರುತ್ತವೆ. ಹಾಗೆ ಕಾಂಡವನ್ನು ಕತ್ತರಿಸಿ ನೆಟ್ಟಾಗ ಬಳ್ಳಿಗಳು ಹುಟ್ಟಿಕೊಳ್ತಾ ಬರುತ್ತವೆ. ಇದನ್ನು ಮನೆ ಅಂಗಳದಲ್ಲಿ ಅಥವಾ ಹಿತ್ತಲಿನಲ್ಲಿ ಅಥವಾ ಟೆರೆಸ್ ಮೇಲ್ಗಡೆ ಕೂಡ ನಾವು ನೆಟ್ಟು ಬೆಳೆಸಬಹುದು. ಇದು ರುಚಿಯಲ್ಲಿ ಕಹಿ ಅಥವಾ ಒಗರಾಗಿರುವಂತಹ ಒಂದು ರುಚಿಯನ್ನು ಹೊಂದಿದೆ. ಈ ಬಳ್ಳಿ ರಸವನ್ನು ನಿತ್ಯ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗಿ ಶರೀರಕ್ಕೆ ಪೋಷಣೆ ಸಿಗುತ್ತದೆ. ತುಂಬಾ ದಿನಗಳಿಂದ ಜ್ವರದಿಂದ ಬಳಲುತ್ತಿರುವ ಅಮೃತ ಬಳ್ಳಿ ಹಾಗೂ ಹಿಪ್ಪಲಿಯನ್ನು ಸೇರಿಸಿ ಕಷಾಯವನ್ನು ತಯಾರಿಸಿ ಅದಕ್ಕೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸುವುದು ತುಂಬಾ ಉತ್ತಮ ಕಾರ್ಯವಾಗಿದೆ. ಸೊ ಹೀಗೆ ಅಮೃತ ಬಳ್ಳಿಯನ್ನು ಶತಾವರಿ, ಶುಂಠಿ, ವಾಯು, ವಿಡಂಗ, ಬಜೆ, ಬ್ರಾಹ್ಮಿ, ಅಳಲೆಕಾಯಿ, ಉತ್ತರಣ್ಣಿನ ಸೇರಿಸಿ ರಸ ತೆಗೆದ್ಬಿಟ್ಟು 1/2 ಚಮಚ ಜೇನುತುಪ್ಪ ಹಾಕಿ ನಿತ್ಯ ಸೇವನೆ ಮಾಡಿದ್ರೆ ಜ್ಞಾಪಶಕ್ತಿ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಇನ್ನು ಉರಿಮೂತ ನಿವಾರಣೆಗಾಗಿ ಅಮೃತ ಬಳ್ಳಿಯನ್ನು ಆಕಳಿನ ಹಾಲಿನಲ್ಲಿ ಮತ್ತು ಮಜ್ಜಿಗೆನ ಸೇರಿಸಿ ಸೇವಿಸುವುದರಿಂದ ಆ ಒಂದು ತೊಂದರೆಯಿಂದ ಕೂಡ ನಾವು ಮುಕ್ತರಾಗಬಹುದು. ಹಾಗೆ 4 ಚಮಚ ಅಮೃತ ಬಳ್ಳಿ ರಸಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪ ಸೇರಿಸಿ ದಿನದಲ್ಲಿ 3 ಸೇವಿಸುವುದರಿಂದ ಶೀತ, ಜ್ವರ, ಕೆಮ್ಮು ಹಾಗೂ ನೆಗಡಿ ಇಂದ ಕೂಡ ನಾವು ಗುಣಮುಖರಾಗಬಹುದು. ರೋಗಿಗಳು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಎಲೆಯನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ಅವರದ ರೋಗ ನಿರೋಧಕ ಶಕ್ತಿಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ. ಹೀಗೆ ಬಾಣಂತಿಯರು ಅಮೃತ ಬಳ್ಳಿ ಹಾಗೂ ಶುಂಠಿಯಿಂದ ತಯಾರಿಸಿದ ಕಷಾಯವನ್ನು ಸೇವಿಸುವುದರಿಂದ ಅವರಿಗೂ ಕೂಡ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಇನ್ನು ಚೆನ್ನಾಗಿ ಒಣಗಿಸಿದ ಕಾಂಡ ಮತ್ತು ಶುಂಠಿಯನ್ನು ಸೇರಿಸಿ ಕಷಾಯವನ್ನು ಮಾಡಿ ದಿನಕ್ಕೆ 2 ಕುಡಿತಾ ಬರೋದ್ರಿಂದ ಊಟದ ಮೊದಲು ಅದು ಆಮವಾತ ರೋಗ ಅಂತ ಏನಿರುತ್ತೆ ಅಥವಾ ಜ್ವರ, ಊತ, ಕೈಕಾಲು ಊತ ಆಗಿರ್ಬೋದು ಅಥವಾ ಗಂಟಲು ನೋವು ಆಗಿರ್ಬೋದು ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತದೆ. ಇನ್ನು ಅತಿಯಾದ ಉಳಿ ತೇಗು, ಗಂಟಲು ಉರಿ, ಎದೆ ಉರಿ ಇಂಥ ರೋಗವನ್ನು ಅನುಭವಿಸ್ತಿರೋರ್ಗೂ ಕೂಡ ಈ ಅಮೃತ ಬಳ್ಳಿ ಉತ್ತಮ ರೀತಿಯಲ್ಲಿ ಆರೈಕೆ ಮಾಡುತ್ತದೆ. ಅಮೃತ ಬಳ್ಳಿಯನ್ನು ಜಜ್ಜಿ ನೀರಿನಲ್ಲಿ ನೆನೆ ಹಾಕಿ ನಂತರ ನೀರನ್ನು ಸೋಸಿ ಕುಡಿಯುವುದರಿಂದ ಶರೀರದಲ್ಲಿ ಬಲವನ್ನು ಕೂಡ ಹೆಚ್ಚೆತ್ತುಕೊಳ್ಬಹುದು. ಇದೇ ರೀತಿ ಇನ್ನು ಅಮೃತ ಬಳ್ಳಿಯಿಂದ ತುಂಬಾ ಉಪಯೋಗಗಳನ್ನು ನಾವು ಪಡೆದುಕೊಳ್ಳಬಹುದು ನಮ್ಮ ದಿನನಿತ್ಯ ಆಹಾರದಲ್ಲಿ ಅಮೃತ ಬಳ್ಳಿಯನ್ನು ಸೇರಿಸಿಕೊಳ್ಳುವುದರಿಂದ. ಇನ್ನು ಹೆಚ್ಚಾದ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ನಂಬರ್ 8970934092. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂತ ಸಾಂಕ್ರಾಮಿಕ ಕಾಯಿಲೆ, BP, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು, ಹಲ್ಲು, ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ ಕುರಿತು ಇಂಜಿನಿಯರಿಂಗ್ ಪದವೀಧರೆ ಹೊಸದುರ್ಗದ ಕುಮಾರಿ ಜಿಎಸ್ ಶ್ವೇತಾ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ಶ್ವೇತಾ. ನಮಸ್ತೆ ಸರ್. ಶ್ವೇತಾ, ಈಗ ನಾವು 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ನಾವು ಆಚರಣೆ ಮಾಡ್ತಿದ್ದೇವೆ. ಅದರಲ್ಲಿ ಭಾರತದ ಪಾತ್ರ ಬಹಳ ಮುಖ್ಯವಾದದ್ದು. ಈ ಒಂದು ಆಚರಣೆಗೆ ಮಾಡಲಿಕ್ಕೆ ಭಾರತನೇ ಬಹಳ ಮಹತ್ವ ಕೊಟ್ಟಿದೆ, ಭಾರತನೇ ಮುಂಚೂಣಿಯಲ್ಲಿದೆ. ಈ ಸಂದರ್ಭದಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಂತ ಒಂದು ಧಾನ್ಯಗಳಲ್ಲಿ ಈ ಒಂದು ಮೌಲ್ಯವರ್ಧನೆ ಮಾಡಿ ಉದ್ಯಮ ನಡೆಸಿದರೆ, ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಸರ್, ಇದರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ ಒಂದು ವಿಷಯ. ಯಾಕಂದ್ರೆ ಇವಾಗ ನಮ್ಮ ದೇಶದಲ್ಲಿ ಬೆಳೆಯೋ ಧಾನ್ಯಕ್ಕೆ ಇಡೀ ಪ್ರಪಂಚದಿಂದ ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಮತ್ತೆ ಏನಂದ್ರೆ ಒಂದು ಬೇಡಿಕೆ ಶುರುವಾಗುತ್ತೆ ಸರ್. ಇವಾಗ 2023 ಸಿರಿಧಾನ್ಯಗಳ ವರ್ಷ ಅಂತ ಹೇಳಿದ್ಮೇಲೆ ಎಲ್ಲಾ ನಮ್ಮ ಪ್ರಪಂಚದಲ್ಲಿರೋ ಪ್ರತಿಯೊಂದು ದೇಶದವರಿಗೂ ಸಹ ನಮ್ಮ ಸಿರಿಧಾನ್ಯದಿಂದ ಏನು ಬೆನಿಫಿಟ್ ಇದೆ ಅವರ ಆರೋಗ್ಯದಲ್ಲಿ ಅನ್ನೋದನ್ನ ತಿಳ್ಕೊಂತಾರೆ. ಅದರಿಂದ ನಮ್ಮ ರೈತರಿಗೆ ಏನಾಗುತ್ತೆ, ಅವರು ಬೆಳೆಯೋ ಧಾನ್ಯಗಳ ಬಗ್ಗೆ ಇನ್ನ ನಾವು ಬೆಳಿಬೇಕು, ಇದಕ್ಕೆ ನಮ್ಮ ದೇಶದಲ್ಲಿ ಅಲ್ಲ ಬೇರೆ ದೇಶದಲ್ಲೂ ಸಹ ಬೇಡಿಕೆ ಇದೆ ಅಂತ ನಮ್ಮ ರೈತರಲ್ಲಿ, ಅವರು ಬೆಳೆಯೋ ಬೆಳೆ ಜಾಸ್ತಿ ಆದಾಗ ಏನಾಗುತ್ತೆ ಅವರಿಗೆ ಫೈನಾನ್ಷಿಯಲಿ ಒಂದು ಗ್ರಿಪ್ ಸಿಗುತ್ತೆ. ಅವರಿಗೆ ಫೈನಾನ್ಷಿಯಲಿ ಗ್ರಿಪ್ ಸಿಕ್ಕಿದಾಗ ಏನಾಗುತ್ತೆ, ನಮ್ಮ ದೇಶ ಆದಷ್ಟು ಸ್ವಲ್ಪ ಮುಂದೆ ಹೋಗುತ್ತೆ. ಮತ್ತೆ ಏನಂದ್ರೆ ನಾವೇ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದ್ವಿ ಅಂದ್ರೆ ನಮ್ಮ ದೇಶದಲ್ಲಿರೋ GDP ಸಹ ರೈಸ್ ಆಗುತ್ತೆ. ನಮ್ಗೆ ಬೇಕಿರೋದು ನಮ್ಮ ದೇಶ ಬೆಳಿಬೇಕು ಅಂದ್ರೆ ನಮ್ಮ GDP ಬೆಳಿಬೇಕು. ಸೊ ನಮ್ಮ GDP ಬೆಳಿಬೇಕಂದ್ರೆ ಅದಕ್ಕೆಲ್ಲ ಕಾರಣ ರೈತರು. ಇವಾಗ ರೈತರು ಬೆಳೆಯೋ ಬೆಳೆ ಇವಾಗ ಮುಂದೆ ಹೋದ್ರೆ ಅವಾಗ ನಮ್ಮ ದೇಶ ಕೂಡ ಮುಂದೆ ಹೋಗೇ ಹೋಗುತ್ತೆ. ಅದರಲ್ಲಿ ನಾನು ಒಂದು ಉತ್ಪಾದನೆ ಅಂತ ಒಂದು ಚಿಕ್ಕದಾಗಿ ಶುರು ಮಾಡಿದ್ದೀನಿ. ಇದರಿಂದ ನನಗೂ ಸಹ ಹೆಲ್ಪ್ ಆಗುತ್ತೆ ಸರ್. ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರಕ್ಕೂ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಕೃಷಿ ಇಲಾಖೆಯಿಂದ ನೀವು ಯಾವ ರೀತಿ ಮಾರ್ಗದರ್ಶನ ಪಡಿತಿದ್ರಿ, ಮಾರ್ಗದರ್ಶನ ಪಡ್ಕೊಂಡಿದ್ರ? ಯಾಕಂದ್ರೆ ಕೃಷಿ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳಾಗ್ತಿರ್ತವೆ. ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡುವಂತ ಒಂದು ಕಾರ್ಯಕ್ರಮ ಇರ್ತದೆ. ಆಮೇಲೆ ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡಿ ಯಾವ ರೀತಿ ಬಳಸಬೇಕು ಅನ್ನೋದು ಜನಗಳಿಗೆ ಮಾಹಿತಿ ಕೊಡುವಂತ ಕಾರ್ಯಕ್ರಮಗಳು ಇರ್ತವೆ. ಕೃಷಿ ಮೇಳಗಳು ಮಾಡ್ತಿರ್ತಾರೆ ಅಲ್ಲಲ್ಲಿ. ಇಂಥ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಅವಕಾಶಗಳಿರ್ತವೆ ಅಂದ್ರೆ ಸಿರಿಧಾನ್ಯಗಳ ಬಗ್ಗೆ ಪ್ರಚಾರ ಮಾಡಲಿಕ್ಕೆ. ನೀವು ಯಾವ ರೀತಿ ಅವ್ರ ಸಂಪರ್ಕದಲ್ಲಿದ್ರಿ, ಇಲಾಖೆಯಿಂದ ಯಾವ ರೀತಿ ನಿಮಗೆ ಸಹಾಯ ಆಗುತ್ತೆ? ಕೃಷಿ ಇಲಾಖೆಯಿಂದ ನನಗೆ ಮೊದಲನೇ ದಿನದಿಂದನೂ ತುಂಬಾ ಸಹಾಯ ಆಗ್ತಿದೆ. ಯಾವ ರೀತಿ ಅಂದ್ರೆ, ನಾನಿವಾಗ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟಿಂಗ್ ಹೇಗ್ ಮಾಡ್ಬೇಕು ಅಂತ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಕೃಷಿ ಇಲಾಖೆಗೆ ನಾನು ಭೇಟಿ ಕೊಟ್ಟಾಗ ಅವರಿಂದ ನನಗೆ ಇವಾಗ ಕೃಷಿ ಮೇಳಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ನಡೆಯುತ್ತೆ, ಮತ್ತು ತಾಲೂಕಿನಲ್ಲೂ ನಡೆಯುತ್ತೆ, ಮತ್ತು ನಮ್ಮ ಡಿಸ್ಟಿಕ್ಕಲ್ಲೂ ಸಹ ನಡೆಯುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ಒಂದು ಮಾರ್ಕೆಟ್ ಮಾಡೋ ಒಂದು ಸ್ಥಳ ಸಿಗುತ್ತೆ. ಅದರಿಂದ ನಮ್ಮ ಒಂದು ಪ್ರಾಡಕ್ಟ್ ಈ ಥರ ಇದೆ ಅಂತ ಜನರಿಗೂ ನಾವು ಪರಿಚಯ ಆಗ್ಬೋದು. ಜನರಿಗೂ ಸಹ ಹೌದು, ಈ ಥರ ನಾವು ಬಳಸಿದ್ರೆ ನಮ್ಮ ಆರೋಗ್ಯದಲ್ಲಿನೂ ಚೆನ್ನಾಗುತ್ತೆ ಅನ್ನೋದು ಅವರಿಗೂ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಮತ್ತೆ ಏನಂದ್ರೆ, ಇವಾಗ ಸರ್ಕಾರದಿಂದ ತುಂಬಾ ರೀತಿ ಸಬ್ಸಿಡಿ ಇರೋ ಲೋನ್ಸ್ ಎಲ್ಲ ಸಿಗ್ತಿದೆ. ಅದರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಇನ್ನ ಸ್ವಲ್ಪ ಹೌದು ನಾವು ಈ ತರ ಅಲ್ಲ ಈ ತರ ಮಾಡ್ಬೋದು, ನಮ್ಮ ಪ್ರಾಡಕ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳೋಕೆ ನಮ್ಗೆ ಏನಾದ್ರೂ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ರೆ ಸೊ ನಾವು ಲೋನ್ಗೆ ಅಪ್ಲೈ ಮಾಡ್ಬೋದು. MSME ಅಂತ ಏನ್ ಹೇಳ್ತೀವಲ್ಲ ಅದ್ರಲ್ಲಿ ಆಗಿರ್ಬೋದು. ಮತ್ತೆ ಇವಾಗ ಇನ್ನೊಂದ್ ತರ ಹೊಸದಾಗಿ ತುಂಬಾ ತರದ ಸಬ್ಸಿಡಿ ಇರೋ ಲೋನ್ಸ್ ಎಲ್ಲ ಬಿಟ್ಟಿದ್ದಾರೆ. ಯಾವ ತರ ಅಂದ್ರೆ, ಇವಾಗ ನಾನು ಚಿಕ್ಕದಾಗಿ ಮಾಡ್ತಿದ್ದೀನಿ ಅಂದ್ರೆ ಸೊ ನನಗೆ ಯಾವ ತರ ಮಿಷಿನರೀಸ್ ಬೇಕಾಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಸಹ ಇಲಾಖೆ ಕಡೆಯಿಂದಾನೇ ನನಗೆ ಸಿಗುತ್ತೆ. ಮತ್ತೆ ಇನ್ನೊಂದು ಇನ್ನ ಮುಖ್ಯವಾದದ್ದು ಅಂದ್ರೆ, ನಮ್ಮ ತರ ಮೈಕ್ರೋ ಸ್ಕೇಲ್ ಮಾಡ್ತಿರೋರಿಗೆ ಇವಾಗ CFTRI ಸೆಂಟ್ರಲ್ ಗೌರ್ಮೆಂಟ್ ಫುಡ್ ಅಡ್ಮಿನಿಸ್ಟ್ರೇಟಿವ್, ಮತ್ತೆ ಅಲ್ಲಿ ಏನಂದ್ರೆ ನಮ್ಗೆ ನಾವು ಸಿರಿಧಾನ್ಯಗಳದ್ದೇ ಒಂದು ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ನಮ್ಗೆ ಯಾವ ತರ ನಾವು ಮಿಷಿನರಿ ಬಳಸಿದ್ರೆ ಯಾವ್ಯಾವ ಧಾನ್ಯಗಳಿಂದ ನಮ್ಗೆ ಎಷ್ಟೆಷ್ಟು ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರು. ಅಲ್ಲಿ ನಮ್ಗೆ ಒಂದು ವಾರ ಟ್ರೈನಿಂಗ್ ಕೊಟ್ರು. ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ನಾನೊಬ್ಳೇ ಅಲ್ಲ, ನನ್ನ ಜೊತೆಯಲ್ಲಿ 30-50 ಜನ ಇದ್ವಿ. ಒಂದೊಂದು ಟೀಮ್ ಅಂತ ಮಾಡಿ ಒಂದೊಂದು ಡಿಸ್ಟಿಕ್ ಇಂದ 2-3 ಜನನ ಸೆಲೆಕ್ಟ್ ಮಾಡಿ ಅಲ್ಲಿ ಟ್ರೈನಿಂಗ್ ಕೊಟ್ರು. ಅದರಿಂದ ಏನಾಯ್ತು ಅಂದ್ರೆ ಇವಾಗ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಏನೇನು ಬೆಳೀತಾರೆ ಅನ್ನೋದು ಗೊತ್ತಾಯ್ತು. ಮತ್ತೆ ನಾನು ಬರೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ಮೀಸಲಾಗಿದ್ದೆ, ಎಲ್ಲಾ ಜಿಲ್ಲೆಯವರು ಸಿಕ್ಕಿದ್ರು, ಎಲ್ಲಾ ಜಿಲ್ಲೆಯವ್ರ ಜೊತೆಯಲ್ಲಿಯೂ ಮಾತಾಡಿದ್ವಿ. ಇವಾಗ ಅವರ ಭೂಮಿಯಲ್ಲಿ ಯಾವ ಬೆಳೆ ಜಾಸ್ತಿ ಬೆಳೀತಾರೆ, ನಮ್ಮ ಭೂಮಿಯಲ್ಲಿ ಯಾವ ಬೆಳೆ ಜಾಸ್ತಿ ಬೆಳೀತಾರೆ, ಸೊ ನಾವು ಯಾವುದನ್ನ ಅವ್ರ ಕಡೆಯಿಂದ ಕೊಂಡ್ಕೋಬಹುದು, ಅವರು ನಮ್ಮ ಕಡೆಯಿಂದ ಏನ್ ಕೊಂಡ್ಕೋಬಹುದು. ಹಾಗಾಗಿ ನಮಗೆ ಕೃಷಿ ಇಲಾಖೆ ಕಡೆಯಿಂದ ತುಂಬಾನೇ ಸಹಾಯ ಆಗಿದೆ. ನಿಮ್ಮ ಒಂದು ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ, ಅದ್ರ ಬಗ್ಗೆ ಹೇಳಮ್ಮ. ಕೆಮಿಕಲ್ ಇಂಜಿನಿಯರಿಂಗ್ ಆಗಿದೆ ಸರ್, 2 ವರ್ಷ ಕೆಲ್ಸಕ್ಕೆ ಹೋದೆ. ಇವಾಗ ಮನೆಯಲ್ಲೇ ಅಮ್ಮಂಗೆ ಸ್ವಲ್ಪ ಕಾಲ್ ನೋವು ಸುಸ್ತು ಎಲ್ಲ ತುಂಬಾ ಇತ್ತು, ಅದಕ್ಕೋಸ್ಕರ ನಾವು ಸಿರಿಧಾನ್ಯದಲ್ಲಿ ಏನಾದ್ರೂ ಮಾಡಿ ಕಮ್ಮಿ ಮಾಡಕ್ ಆಗತ್ತಾ ಅಂತ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿತ್ತು. ಅದ್ರ ಬಗ್ಗೆನೆ ಎಕ್ಸ್ಪೆರಿಮೆಂಟ್ ಮಾಡಿ ರಿಸರ್ಚ್ ಮಾಡಿ ಒಂದು ಪ್ರಾಡಕ್ಟ್ ತರ ಮಾಡಿ ನಮ್ಮಅಮ್ಮ ಡೈಲಿ ಅದನ್ನೇ ತಗೋತಿದ್ರು. ಅದರಿಂದ ಏನಾಯ್ತು, ಅಮ್ಮನ ಆರೋಗ್ಯದಲ್ಲಿ ಚೇತರಿಕೆ ಆಯ್ತು, ಮತ್ತೆ ಅವರು ಏನೇ ಪ್ರಾಬ್ಲಮ್ ಇದ್ರು ಎಲ್ಲ ಸಾಲ್ವ್ ಆಗ್ತಾ ಬಂತು. ಮತ್ತೆ ಯಾವುದೇ ಟ್ಯಾಬ್ಲೆಟ್ಸ್ ಏನು ತಗೊಂತಿರ್ಲಿಲ್ಲ, ಇಂಗ್ಲಿಷ್ ಮೆಡಿಸಿನ್. ಹಾಗಾಗಿ ಇದನ್ನೇ ನಾವು ಯಾಕೆ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಕೋವಿಡ್ ಬಂತು, ಕೋವಿಡ್ ಟೈಮಲ್ಲೂ ಕೆಲ್ಸಕ್ಕೆ ಹೋಗ್ತಿದ್ದೆ, ಜೊತೆಲಿ ಸಿರಿಧಾನ್ಯ ಮೌಲ್ಯವರ್ಧನೆ ಕೂಡ ಮಾಡ್ತಿದ್ವಿ. ಶ್ವೇತಾ, ಈಗ ನೀವು ಇಂಜಿನಿಯರಿಂಗ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಕೆಮಿಕಲ್ ಇಂಜಿನಿಯರಿಂಗ್, ಇದಕ್ಕೆ ಸಾಕಷ್ಟು ಅಪರ್ಚುನಿಟೀಸ್ ಇದ್ದು, ಈಗ ನಮ್ಮ ಚಿತ್ರದುರ್ಗ ತಗೋಬಹುದು, ದಾವಣಗೆರೆ ತಗೋಬಹುದು, ಇಲ್ಲ ನಿಮ್ಮ ಹೊಸದುರ್ಗ ಊರೇ ತಗೊಂಡ್ರು ಸಾಕಷ್ಟು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಿಗ್ತಾರೆ. ಅವರೆಲ್ಲ ಎಲ್ಲಿದ್ದಾರೆ ಅಂದ್ರೆ ಬೆಂಗಳೂರಾಗಿದ್ದಾರೆ ಅಂತ ಹೇಳ್ತಾರೆ. ನೀವು ಯಾರನ್ನೇ ಕೇಳಿ, ಯಾಕಂದ್ರೆ ಅವ್ರು ಉದ್ಯೋಗ ಹರಿಸಿ ಬೆಂಗಳೂರಿಗೆ ಹೋಗಿರ್ತಾರೆ, ಆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ, ಈ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ, ನಾನು ಇಲ್ಲ ಫಾರಿನ್ ಅಲ್ಲಿ ಇದ್ದೀನಿ, ಅಲ್ಲಿ MNC ಕೆಲಸ ಮಾಡ್ತೀನಿ ಅಂತ ಮಾತುಗಳೇ ನಾವು ಕೇಳ್ತಿರ್ತೀವಿ. ನೀವು ಒಬ್ಬ ಕೆಮಿಕಲ್ ಇಂಜಿನಿಯರಿಂಗ್ ಮುಗಿಸಿ ನೀವು ಮಾಡ್ತಿರ್ತಕ್ಕಂಥ ಒಂದು ಕೆಲಸ ಬಿಟ್ಟು ಇಲ್ಲಿಗೆ ಬಂದದಕ್ಕೆ ಕಾರಣ, ನೀವು ಇಲ್ಲಿ ಕಂಡುಕೊಂಡಂತ ಒಂದು ನೆಮ್ಮದಿ ಏನಂತ ಹೇಳ್ತೀರಾ? ಫಸ್ಟ್ ನಾನು ಜಾಬ್ಗೆ ಹೋಗಿದ್ದು ಚೆನ್ನೈಗೆ. ಅಲ್ಲಿ ಹೋದಾಗ ಏನಾಯ್ತು, ನನಗೆ ಲೋ ಬಿ ಪಿ ಸ್ಟಾರ್ಟ್ ಆಯ್ತು ಅಂತ ನಾನು ಮತ್ತೆ ವಾಪಸ್ ಕರ್ನಾಟಕ ಬಂದೆ. ಬಂದ್ಮೇಲೆ ನಾನು ಕೆಲ್ಸಕ್ಕೆ ಸೇರಿದ್ದು ಬೆಂಗಳೂರಲ್ಲಿ ಸೇರ್ಕೊಂಡಿಲ್ಲ ಸರ್, ಯಾಕಂದ್ರೆ ಇವಾಗ ಚೆನ್ನೈಯಲ್ಲೇ ಆಗಿದ್ದು ಮತ್ತೆ ಬೆಂಗಳೂರಲ್ಲೂ ಆಗ್ಬೋದು, ಹಾಗಾಗಿ ಬೆಂಗಳೂರು ಬೇಡ ಅಂತ ಇಲ್ಲೇ ಹಿರಿಯೂರಲ್ಲೇ ನಾನು ಫಸ್ಟ್ ಕೆಲ್ಸಕ್ಕೆ ಸೇರಿದ್ದು. ಅದಾದ್ಮೇಲೆ ಮಲಾಡಿಹಳ್ಳಿಗೆ ಹೋಗ್ತಿದ್ದೆ ಸರ್ ಕೆಲ್ಸಕ್ಕೆ, ಅದ್ರ ಜೊತೆಯಲ್ಲೇ ಸಿರಿಧಾನ್ಯ ಮೌಲ್ಯವರ್ಧನೆನ ಸ್ಟಾರ್ಟ್ ಮಾಡಿದ್ದು. ಇವಾಗ ನಾನು ಮನೆಯಲ್ಲೇ ಇದ್ದು ಅಪ್ಪ ಅಮ್ಮನ ಜೊತೆ ಇರೋದ್ರಿಂದ ನನಗೆ ಹೊರಗಡೆ ಇದ್ದೀನಿ ಅನ್ನೋದ್ಕಿಂತ ತುಂಬಾ ಅಲ್ಲಿ ಸಿಗೋ 1%ಗಿಂತ ಇಲ್ಲಿ 100% ನಾನು ನೆಮ್ಮದಿಯಿಂದ ಇದ್ದೀನಿ. ನನ್ನ ಅಪ್ಪ ಅಮ್ಮಂಗೂ ನೆಮ್ಮದಿ, ನನ್ನ ಮಗಳು ಇಲ್ಲೇ ನಮ್ಮ ಜೊತೆಲ್ಲೇ ಇದ್ದಾರೆ ಅಂತ, ನನಗೂ ನನ್ನ ನಮ್ಮ ಅಪ್ಪ ಅಮ್ಮನ ಜೊತೆಲ್ಲೇ ಇದ್ದೀನಿ ಅನ್ನೋದು ಒಂದು ಖುಷಿ. ಮತ್ತೆ ಏನಂದ್ರೆ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಸಿರಿಧಾನ್ಯನ ಯಥೇಚ್ಛವಾಗಿ ಬೆಳಿತೀವಿ, ಹಾಗಾಗಿ ನನಗೆ ಸಿರಿಧಾನ್ಯ ತಗೊಳೋದೇ ಆಗಲಿ ಮಾರಾಟ ಮಾಡೋದೇ ಆಗಲಿ ತೊಂದರೆ ಆಗೋದಿಲ್ಲ, ಯಾವುದೇ ಟೆನ್ಷನ್ ಇರೋದಿಲ್ಲ. ಹಾಗಾಗಿ ನಾನು ಸುಲಭವಾಗಿ ನಮ್ಮ ರೈತರ ಹತ್ರನೇ ಕೊಂಡ್ಕೊಂತೀನಿ, ಮೌಲ್ಯವರ್ಧನೆ ಮಾಡಿ ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ತಾ ಇದ್ದೀನಿ ಸರ್. ನೀವು ಮಾಡ್ತಿರ್ತಕ್ಕಂತ ಕೆಲಸ ಬಿಟ್ಟು ಬರ್ಲಿಕ್ಕೆ ಕಾರಣ ಒಂದು ರೀತಿಯಿಂದ ಇನ್ನು ಕೊರೋನಾ ಲಾಕ್ಡೌನ್ ಅಂತ ಹೇಳ್ಬೋದು. ಹಾ ಸರ್, ಅದಾದ್ಮೇಲೂ ಕೆಲ್ಸಕ್ಕೆ ಆಪರ್ಚುನಿಟಿ ಇತ್ತು, ಹೋಗ್ತಾ ಇದ್ದೆ. ನಿಮಗೆ ಇದೊಂದು ಅವಕಾಶ ಸಿಕ್ತು, ಕೊರೋನಾ ಲಾಕ್ಡೌನ್ ಆಯ್ತು, ಆದ್ರೆ ಈಗ ಕೊರೋನಾ ಲಾಕ್ಡೌನ್ ಮುಗಿದಿಂದ ಸಾಕಷ್ಟು ಹುಡುಗರಲ್ಲಿ ಈಗ ಮತ್ತೆ ಯಥಾಸ್ಥಿತಿ ಸಾಫ್ಟ್ವೇರ್ ಅಂತ ಹೋಗ್ತಿದ್ದಾರೆ. ಆದ್ರೆ ನೀವು ಒಂದು ಕಂಡ್ಕೊಂಡಿರೋ ದಾರಿ ಎಲ್ಲರಿಗೂ ಒಂದು ಅನುಕೂಲ ಆಗುವಂತ ದಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗಿನ ನಮ್ಮ ಪರಿಸ್ಥಿತಿ ನೋಡಿದ್ರೆ ನಾವು ಏನ್ ತಿಂತಿದ್ವಿ, ಏನ್ ಊಟ ಮಾಡ್ತಿದ್ದೀವಿ, ಏನ್ ಮಾಡ್ತಿದ್ದೇವೆ ಅಂತಾನೆ ಗೊತ್ತಾಗ್ತಿಲ್ಲ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ. ಆದ್ರೆ ನೀವು ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ ಮಾಡಿ ಅದನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡೋದಿರ್ಬೋದು, ಮಕ್ಕಳಿಗೆ ಅದರಿಂದ ಏನು ಪೌಡರ್ ಮಾಡಿಕೊಡೋದಿರಬಹುದು, ಇಂಥದ್ದೆಲ್ಲ ಮಾಡ್ತಾ ಇದ್ದೀರಿ. ಇದು ನೀವು ಪ್ರಾರಂಭ ಮಾಡಿದ್ದು ಮೊದಲಿಗೆ ನೀವು ಹೇಳಿದ್ರೆ ಅಂದ್ರೆ ನಮ್ಮ ತಾಯಿಯ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಆಗಿರೋದ್ರೆ ನಾನು ಇದರಲ್ಲೇ ಯಾಕೆ ಮುಂದುವರಿಬಾರ್ದು ಅಂತ ನೀವು ಯೋಚನೆ ಮಾಡಿ ಈಗ ಮುಂದುವರಿತಿದ್ರೆ. ಈಗ ಯಾವ ರೀತಿ ನಡೀತಾ ಇದೆ ಮಗ? ಹೊಸದುರ್ಗ ತಾಲೂಕಿನಲ್ಲಿ ಸಾಕಷ್ಟು ಸಿರಿಧಾನ್ಯ ಬೆಳೆಯೋದ್ರಿಂದ ನಿಮಗೇನು ರಾ ಮೆಟೀರಿಯಲ್ ಬಹಳ ಸುಲಭವಾಗಿ ಸಿಗುತ್ತಂತ ಹೇಳ್ಬೋದು, ಆದರೆ ಅದನ್ನ ಬೈ ಪ್ರಾಡಕ್ಟ್ಸ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡೋದು ದೊಡ್ಡ ಒಂದು ಚಾಲೆಂಜ್ ಅಂತ ನಾವು ಹೇಳ್ಬೋದು. ಯಾಕೆ ನಡೀತಾ ಇದೆ, ಏನು ಮಾಡ್ತಿದ್ರೆ, ಹೆಂಗ್ ಮಾಡ್ತಿದ್ರೆ? ನಾನು ಸಿರಿಧಾನ್ಯಗಳನ್ನ ಎಲ್ಲ ಹೊಸದುರ್ಗದಿಂದಾನೇ ಇಲ್ಲೇ ಪರ್ಚೇಸ್ ಮಾಡೋದ್ರಿಂದ ನನಗೆ ರಾ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಬೀಳುತ್ತೆ. ಮತ್ತೆ ನಾನು ಇದನ್ನ ಇಲ್ಲೇ ಮೌಲ್ಯವರ್ಧನೆ ಮಾಡಿ ನಮ್ಮ ತಾಲೂಕಿನಲ್ಲಿರೋ ಹಾಸ್ಪಿಟಲ್ಸ್ಗೆ ನಾನು ಸಪ್ಲೈ ಮಾಡ್ತೀನಿ ಸರ್. ಅಂದ್ರೆ ನಾವು ಇವಾಗ ತನಕನೂ ಯಾವುದು ದಿನಸಿ ಅಂಗಡಿಯಲ್ಲಿ ಯಾವುದಕ್ಕೂ ಕೊಟ್ಟಿಲ್ಲ, ಯಾಕಂದ್ರೆ ನಮ್ಮ ಸಿರಿಧಾನ್ಯಗಳು ಯಾವುದೇ ಮೆಡಿಸಿನ್ಗೂ ಕಮ್ಮಿ ಇಲ್ಲ. ಅದರಿಂದ ಒಂದು, ಮತ್ತೆ ಇನ್ನೊಂದೇನಂದ್ರೆ ನಾವು ಬೆಳೆಯೋ ಸಿರಿಧಾನ್ಯನ ನಾವು ದಿನನಿತ್ಯ ಉಪಯೋಗಿಸೋದ್ರಿಂದ ನಾವು ಯಾವುದೇ ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅದನ್ನ ನಾವನ್ನು ಪ್ರೂವ್ ಮಾಡೋಕ್ಕೋಸ್ಕರ ನಾನು ಬರೀ ಹಾಸ್ಪಿಟಲ್ಸ್ ಅಲ್ಲಿ ಮಾತ್ರ ಸಪ್ಲೈ ಕೊಡ್ತಾ ಇದ್ದೀನಿ. ನಮ್ಮ ಹೊಸದುರ್ಗ ತಾಲೂಕಿನಲ್ಲೇ ನನಗೆ ಆಲ್ಮೋಸ್ಟ್ 1 ತಿಂಗಳಿಗೆ 25,000-30,000 ರೂಪಾಯಿ ಬಿಸ್ನೆಸ್ ಆಗ್ತಿದೆ ಸರ್. ಹಾಗಾಗಿ ನಾನು ಹೊರಗಡೆ ಸೇಲ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಬರೀ ಆನ್ಲೈನ್ ಮತ್ತೆ ಕೃಷಿ ಮೇಳ ಆ ತರ ಮಾತ್ರ ಅಟೆಂಡ್ ಮಾಡಿ ಹೊರಗಡೆ ಅಡ್ವರ್ಟೈಸ್ಮೆಂಟ್ ಮಾಡೋದಾಗ್ಲಿ ಸೇಲ್ ಮಾಡೋದಾಗ್ಲಿ ಮಾಡ್ತೀವಿ. ಅದರಿಂದ ಏನಾಗುತ್ತೆ ಅಂದರೆ ಹೊರಗೆ ಬೇರೆ ಬೇರೆ ಸ್ಟೇಟಲ್ಲಿ ಡಿಸ್ಟಿಕಲ್ಲಿ ಇರೋ ಜನರೆಲ್ಲ ಅಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಒಬ್ಬೊಬ್ರು ಒಂದೊಂದು ಪೀಸ್ ತೊಗೊಂಡೋಗಿದ್ರು ಮತ್ತೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ತಾರೆ, ಅಥವಾ ಅಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಮತ್ತೆ ಆರ್ಡರ್ ಮಾಡ್ತಾರೆ. ಹೀಗಾಗಿ ನಮಗೆ ನಮ್ಮ ಸಿರಿಧಾನ್ಯಕ್ಕೆ ಇರೋ ಬೆಲೆನ ನಾನು ಆದಷ್ಟು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ನಾನು ಅದಕ್ಕೋಸ್ಕರನೇ ಈ ಸಿರಿಧಾನ್ಯ ಮೌಲ್ಯವರ್ಧನೆ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದು. ನಿಮಗೆ ಈಗ ಆಲ್ ಓವರ್ ಇಂಡಿಯಾದಲ್ಲಿ ಕೆಲವರೆಲ್ಲ ಫೋನ್ ಮಾಡಿ ತರ್ಸ್ಕೊಂತಾರಂತ ಹೇಳಿದ್ರೆ ಇದು ಅಂದ್ರೆ ಪ್ರಾರಂಭ ಹೇಗಾಯ್ತು ಈ ಒಂದು ವ್ಯವಹಾರ ಅಂತ ಹೇಳ್ಬೋದು? ಹೊಸದುರ್ಗಕ್ಕೆ ಮಾತ್ರ ಸೀಮಿತವಾಗಿತ್ತು ಇದು ಬೆಳೀಲಿಕ್ಕೆ? ನಿಮ್ಮ ಒಂದು ಪ್ರಾಡಕ್ಟ್ ನ ಒಂದು ಜನಪ್ರಿಯತೆ ಅದರಲ್ಲಿರುವ ಒಂದು ಆರೋಗ್ಯ ದೃಷ್ಟಿಯಿಂದ ಆ ಒಂದು ನಿಮ್ಮ ಪ್ರಾಡಕ್ಟ್ ಬಹಳ ಮಹತ್ವ ಇರೋದ್ರಿಂದ ಜನಗಳು ಅದನ್ನ ಜಾಸ್ತಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ನೀವು ಹೊರಗಡೆ ಕಳಿಸ್ಬೇಕಂದ್ರೆ ಯಾವ ರೀತಿ ಅವರಿಗೆ ಸಪ್ಲೈ ಮಾಡ್ತೀರಿ ಅದ್ರ ಬಗ್ಗೆ ಹೇಳಿ. ನಾವು ಆನ್ಲೈನ್ ಅನ್ನೋದನ್ನ ಮತ್ತೆ ನಮ್ಮ ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ ಕರೋನಾ ಸೆಕೆಂಡ್ ವೇವ್ ಕಾರಣ. ಯಾಕಂದ್ರೆ ಕರೋನಾ ಸೆಕೆಂಡ್ ವೇವ್ ಆಗಿದ್ದಕ್ಕೆ ಕೃಷಿ ಮೇಳ ಮತ್ತೆ ನಾವು ಹೊರಗಡೆ ಹೋಗೋದು ಸ್ಟಾಪ್ ಆಯ್ತು. ಅದಕ್ಕೋಸ್ಕರ ನಾವು ಈ ತರ ನಮ್ದೇ ವೆಬ್ಸೈಟ್ ಯಾಕೆ ಮಾಡಬಾರ್ದು, ಅಡ್ವರ್ಟೈಸ್ಮೆಂಟ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಆನ್ಲೈನ್? ಇವಾಗ ಎಲ್ಲರೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಲ್ಲದೆ ಯಾರೂ ಇರೋದಿಲ್ಲ. ಸೊ ನಾವು ಅದರಲ್ಲೇ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅವಾಗ ಏನಾಗುತ್ತೆ ಜನರಿಗೆ ನಾವು ಈಸಿಯಾಗಿ ರೀಚ್ ಆಗ್ತೀವಿ. ಹಾಗಾಗಿ ನಾವು ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ ವೆಬ್ಸೈಟ್ ಸ್ಟಾರ್ಟ್ ಮಾಡಿ ಅದರಿಂದ ಇವಾಗ ನಮ್ಮದೇ ಕಾಲ್ ಸೆಂಟರ್ಸ್ ಇದೆ. ಅಂದರೆ ನಮ್ಮ ವೆಬ್ಸೈಟಲ್ಲಿ ಸಿಗೋ ನಂಬರ್ಗೆ ಕಾಲ್ ಮಾಡಿದರೆ ನಮ್ಮ ಕಾಲ್ ಸೆಂಟರ್ ಅವರು ರಿಸೀವ್ ಮಾಡಿ ನಿಮಗೆ ಬೇಕಿರೋ ಇನ್ಫಾರ್ಮೇಶನ್ನ ಹೇಳ್ತಾರೆ. ಮತ್ತು ನಿಮಗೆ ಯಾವ ಪ್ರಾಡಕ್ಟ್ ತಗೊಂಡ್ರೆ ನಿಮಗೆ ಯಾವ ಥರ ಸಹಾಯ ಆಗುತ್ತೆ ಅನ್ನೋದನ್ನು ಅವರು ತಿಳಿಸ್ಕೊಡ್ತಾರೆ. ಆ ಥರ ನಮ್ಮ ವೆಬ್ಸೈಟ್ ಮತ್ತು ಆನ್ಲೈನ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಯಿತು. ಮತ್ತು ಏನಂದರೆ ನಾವು ಆನ್ಲೈನಲ್ಲಿ ಹೇಗೆ ಕೊಡ್ತೀವಿ ಅಂದರೆ ನಮ್ಮ MRP ಏನಿರುತ್ತಲ್ಲ ಅದೇ MRPಗೆ ಅವರು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ನಾವು ಕಳಿಸ್ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತ ಏನೂ ಇಸ್ಕೊಳೋದಿಲ್ಲ. ಯಾಕಂದರೆ ಸರ್ ನಾವು ಯೂಸ್ ಮಾಡೋದು ಪೋಸ್ಟ್ ಆಫೀಸ್. ಸೊ ಪೋಸ್ಟ್ ಆಫೀಸಲ್ಲಿ ಏನಾಗುತ್ತೆ ನಮಗೆ ಆದಷ್ಟು ಕಡಿಮೆ ದರಕ್ಕೆ ಮತ್ತು ಸರ್ಕಾರದ ಕಡೆಯಿಂದ ಒಂದು ನಮಗೇನಂದರೆ ನಮ್ಮ ಪ್ರಾಡಕ್ಟ್ ಏನೂ ಆಗೋದಿಲ್ಲ ಸೇಫ್ ಅನ್ನೋ ಒಂದು ಗ್ಯಾರಂಟಿ ಬರುತ್ತೆ. ಹಾಗಾಗಿ ನಾವು ಆ ಥರ ಕಳಿಸ್ಕೊಡ್ತೀವಿ. ಈಗ ನೀವು ಏನು ಪ್ರಾಡಕ್ಟ್ಸ್ ತಯಾರು ಮಾಡ್ತೀರಲ್ಲ, ಪ್ಯಾಕಿಂಗ್ ಎಲ್ಲ ಮಾಡ್ತೀರಿ, ಮಕ್ಕಳಿಗೆ ಹೆಲ್ತ್ ಫುಡ್ಸ್ ಅಂತೇಳಿ ಇದು ಮಾಡ್ತೀರಿ, ಗರ್ಭಿಣಿಯರಿಗೆಲ್ಲ ಹೆಲ್ತ್ ಫುಡ್ ಅಂತ ಮಾಡ್ಕೊಡ್ತೀರಿ, ಆಮೇಲೆ ಇನ್ನು ಡಯಾಬಿಟಿಕ್ ಪೇಷಂಟ್ಸ್ ಅಂತಾನೆ ಅಂದ್ರೆ ಮಧುಮೇಹ ಇದ್ದಂಥವರಿಗೆ ಎಲ್ಲ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ಈ ಪ್ರಾಡಕ್ಟ್ಸ್ ಮಾಡ್ಲಿಕ್ಕೆ ಯಾವ್ಯಾವ ಸಿರಿಧಾನ್ಯಗಳನ್ನ ಬಳಸ್ತೀರಿ, ಅದ್ರ ಜೊತೆಗೆ ಬೇರೆ ಏನ್ ಧಾನ್ಯಗಳನ್ನ ಬಳಸ್ತೀರ ಹೇಗೆ? ನಾವು ಮೊದಲನೇದಾಗಿ ಮಕ್ಕಳ ಆಹಾರ 6 ತಿಂಗಳು ಮೇಲ್ಪಟ್ಟ ಮತ್ತು 6 ತಿಂಗಳು ಮಕ್ಕಳಿಗೆ ನಾವು ಡೈರೆಕ್ಟಾಗಿ ಸಿರಿಧಾನ್ಯ ಕೊಡೋಕೆ ಬರೋದಿಲ್ಲ. ಹಾಗಾಗಿ ನಾವು ಅಕ್ಕಿ, ಗೋಧಿ, ರಾಗಿ ಮತ್ತು ದ್ವಿದಳ ಧಾನ್ಯಗಳು ಮತ್ತು ಡ್ರೈ ಫ್ರೂಟ್ಸ್ ಅದನ್ನು ಮಿಶ್ರಣ ಮಾಡಿ ಕೊಡ್ತೀವಿ. ಅದು ನಾವು ಪ್ರೊಸೀಜರ್ ಯಾವ ಥರ ಅಂದರೆ ನಾವು ಚಿಕ್ಕವರಿದ್ದಾಗ ನಮಗೆ ಯಾವ ಥರ ನಮ್ಮ ಪೇರೆಂಟ್ಸ್ ತಿನ್ನಿಸ್ತಿದ್ರು ಆ ಥರ ನಾವು ಮನೆಯಲ್ಲೇ ಹುರಿದ್ಬಿಟ್ಟು ಆ ಥರ ಮಾಡಿ ಕೊಡ್ತೀವಿ ಸರ್. ಅದು ನಾವು ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಇವಾಗ ಬೆಂಗಳೂರು ಬೇರೆ ಕಡೆ ಇರೋ ಜನರಿಗೆ ಅದು ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ಇದನ್ನು ಅವ್ರು ಪರ್ಚೇಸ್ ಮಾಡಿದರೆ ಈಸಿಯಾಗಿ ಅವ್ರ ಮಕ್ಕಳಿಗೆ ಯಾವುದೇ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರೋ ಫುಡ್ನ ತಿನ್ನಿಸ್ಬೋದು. ಸೆಕೆಂಡ್ ಬಂದ್ಬಿಟ್ಟು 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ, ಯಾಕಂದರೆ ಇವಾಗ 6 ವರ್ಷದ ತನಕನೂ ಅವರಿಗೆ ನಾವು ಸಿರಿಧಾನ್ಯನ ತಿನ್ನಿಸ್ಬೇಕು ಅಂದರೆ ಅದಕ್ಕೆ ನಾವು ಇವಾಗ ರಾಗಿದು ಮಾಲ್ದಿ ಎಲ್ಲ ಮಾಡಿಕೊಡ್ತಾರಲ್ಲ ಆ ಥರ ಮಾಡಿ ತಿನ್ನಿಸ್ಬೇಕು. ಇಲ್ಲ ನಾವು ಹಾಗೆ ತಿನ್ನಿಸ್ತೀವಿ ಅಂದರೆ ಮಕ್ಕಳ ಜೀರ್ಣಕ್ರಿಯೆ ಅಷ್ಟಾಗಿ ಇರೋದಿಲ್ಲ, ಅದರಲ್ಲಿರೋ ಫೈಬರ್ ಏನಿರುತ್ತೆ ಅದನ್ನು ಕರಗಿಸೋ ಶಕ್ತಿ ಅವರಲ್ಲಿ ಇನ್ನೂ ಬಂದಿರೋದಿಲ್ಲ. ಹಾಗಾಗಿ ನಾವು 6 ವರ್ಷದ ಮೇಲೆ ಇರೋ ಮಕ್ಕಳಿಂದ ಪ್ರೋಟೀನ್ ಅಂತ ಕೊಡ್ತೀವಿ. ಇವಾಗ ನಾವೇನು ಕೆಮಿಕಲ್ ಬೇಸ್ಡ್ ಹಾಲಲ್ಲಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಬೆಳಗ್ಗೆ ಸಂಜೆ ಕೊಡ್ತೀವಲ್ಲ, ಅದ್ರ ಬದಲು ಧಾನ್ಯಗಳು, ದ್ವಿದಳ ಧಾನ್ಯಗಳು ಮತ್ತು ನಮ್ಮ ಸಿರಿಧಾನ್ಯಗಳು ಮತ್ತೆ ಅದರ ಜೊತೆಯಲ್ಲಿ ಡ್ರೈ ಫ್ರೂಟ್ಸ್ ಅದರ ಮಿಶ್ರಣ ಇರುತ್ತೆ. ಅದರಿಂದ ಏನು ನಾವು ಯಾವ ಥರ ಮಿಶ್ರಣ ಮಾಡಿರ್ತೀವಿ ಅಂದರೆ ಮಕ್ಕಳಿಗೆ ಯಥೇಚ್ಛವಾಗಿ ಅವರಿಗೆ ಪ್ರೋಟೀನ್ ಅಂಶ ಸಿಗಬೇಕು. ಇವಾಗ ಯಾವ ಸಿರಿಧಾನ್ಯನ ನಾವು ಬಳಸಿದ್ರೆ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ, ಅವರಿಗೆ ಸುಸ್ತಾಗಬಾರ್ದು. ಅವರು ಇವಾಗ ಬೆಳೆಯೋ ಮಕ್ಕಳಿರೋದ್ರಿಂದ ಅವರಿಗೆ ಕ್ಯಾಲ್ಸಿಯಂ ಆಗಿರ್ಬೋದು ಮತ್ತೆ ಫೈಬರ್ ಆಗಿರ್ಬೋದು ಮತ್ತೆ ಐರನ್ ಕಂಟೆಂಟ್ ಆಗಿರ್ಬೋದು ಅಂಥವೆಲ್ಲ ತುಂಬ ಮುಖ್ಯ ಇರುತ್ತೆ. ಹಾಗಾಗಿ ನಾವು ಅದನ್ನೆಲ್ಲ ಇವಾಗ ಸಿರಿಧಾನ್ಯ ತಿಂದ್ರೆ ಒಬ್ಬೊಬ್ಬರಿಗೆ ಹೀಟ್ ಆಗಿಬಿಡುತ್ತೆ, ಅದು ಡೈಜೆಷನ್ ಆಗಿಲ್ಲ ಆ ಥರ ಹೇಳ್ತಾರೆ. ಆ ಥರ ಆಗಬಾರ್ದು ಅಂದರೆ ಯಾವ ಧಾನ್ಯನ ಮತ್ತೆ ಅದ್ರ ಜೊತೇಲಿ ಮಿಶ್ರಣ ಮಾಡಿ ತಿಂದರೆ ಅವರಿಗೆ ಆಗೋದಿಲ್ಲ, ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪ್ರಾಡಕ್ಟ್ ಮಾಡಿದ್ದೀವಿ. ಮತ್ತು ಇನ್ನೊಂದು ಡಿ ಮಲ್ಟಿಗ್ರೇನ್ ಅಂತ ಇನ್ನೊಂದು ಪ್ರಾಡಕ್ಟ್ ಹೆಸರು. ಅದು ಬಂದುಬಿಟ್ಟು ಶುಗರ್ ಪೇಷೆಂಟ್ಸು ಮತ್ತು ಒಬೆಸಿಟಿ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ತುಂಬ ದಪ್ಪ ಆಗ್ತಾ ಇರ್ತಾರೆ ಆ ಥರ ಇರೋರಿಗೆ, ಮತ್ತೆ ಜಾಯಿಂಟ್ ಪೇನ್ ಇರುತ್ತೆ ಮತ್ತೆ ತುಂಬ ದಪ್ಪ ಇದ್ದೀನಿ ಅನ್ನೋ ಒಂದು ಫೀಲ್ ಇರುತ್ತೆ. ಸೊ ಅವ್ರಿಗೆ ಏನಾಗಬೇಕಂದ್ರೆ ಇವಾಗ ಶುಗರ್ ಕೂಡ ಕಮ್ಮಿ ಆಗಬೇಕು, ಮತ್ತೆ ಇವಾಗ ಅವರಲ್ಲಿರೋ ಪ್ರಾಬ್ಲಮ್ಸ್ ಏನೆಲ್ಲ ಇವಾಗ ಜಾಯಿಂಟ್ ಪೇನು ಆಮೇಲೆ ಗ್ಯಾಸ್ಟಿಕ್ಕು, ಅವ್ರಿಗೆ ಮತ್ತೆ ಟೈಮ್ ಟೈಮ್ಗೆ ಹೊಟ್ಟೆ ಹಸಿಯೋದಿಲ್ಲ ಅಂತ ಹೇಳ್ತಾರೆ. ಸೊ ಅವರಿಗೆ ಹೊಟ್ಟೆ ಹಸಿವು ಆಗಬೇಕು, ಆ ಥರ ನಾವು ಸಿರಿಧಾನ್ಯ ಮತ್ತು ದ್ವಿದಳ ಧಾನ್ಯಗಳ ಮಿಶ್ರಣ ಕೊಡ್ತೀವಿ. ಮತ್ತು ಏನಂದರೆ ನಾವು ನಮ್ಮ ಯಾವುದೇ ಪ್ರಾಡಕ್ಟಲ್ಲಿ ಎಲ್ಲ ಬರೀ ಧಾನ್ಯಗಳನ್ನೇ ಬಳಸಿರ್ತೀವಿ, ಅದ್ರ ಜೊತೆಯಲ್ಲಿ ಇವಾಗ ಇದು ತುಂಬ ದಿನ ಇರಲಿ ಅಂತ ಪ್ರಿಸರ್ವೇಟಿವ್ಸ್ ಏನೂ ಬಳಸಿರೋದಿಲ್ಲ. ಮತ್ತು ಒಂದು 6 ಮಂತ್ಸ್ ಇಂದ ಮೋಮ್ಸ್ ಪ್ರೋಟೀನ್ ಅಂತ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ. ಅದು ತಾಯಿ ಇವಾಗ ಪ್ರೆಗ್ನೆಂಟ್ ಇರ್ತಾರೆ ಮತ್ತು ಮಗು ಆಗಿರುತ್ತೆ, ಸೊ ಅವರು ಒಬ್ಬೊಬ್ಬರು ವೀಕ್ ಇರ್ತಾರೆ, ಅವರಿಗೆ ನಾವು ಪ್ರಾಡಕ್ಟ್ ಮಾಡಿ ಕೊಟ್ಟಿದ್ದೀವಿ. ಯಾವ ಥರ ಅಂದರೆ ಅದನ್ನು ಕೂಡ ಧಾನ್ಯಗಳನ್ನು ಬಳಸಿ, ಅದರಿಂದ ಏನಾಗುತ್ತೆ ಅವರಲ್ಲಿರೋ ಸುಸ್ತು ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ಹೆಣ್ಮಕ್ಳಿಗೆ ಏನಂದರೆ ನಾವು ಜಾಸ್ತಿ ಎಷ್ಟು ಊದಲು ಮತ್ತು ಸಾವೆ ಬಳಸ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಆ ಎರಡು ಧಾನ್ಯಗಳು ಮತ್ತು ಬೇರೆ ಧಾನ್ಯಗಳನ್ನು ಬಳಸಿರ್ತೀವಿ, ಪ್ರಮುಖವಾಗಿ ಆ ಎರಡು ಧಾನ್ಯಗಳನ್ನು ಬಳಸಿ ಆ ಪ್ರಾಡಕ್ಟ್ನ ಮಾಡ್ತಾ ಇದ್ದೀವಿ ಸರ್. ನೀವೇನೇನು ಪ್ರಾಡಕ್ಟ್ಸ್ ಮಾಡಿ ಸಪ್ಲೈ ಮಾಡ್ತಿದ್ರಲ್ಲ, ಇವನ್ನ ತಯಾರು ಮಾಡ್ಕೊಳ್ಳಿಕ್ಕೆ ನೀವು ಒಬ್ಬರೇ ಮಾಡ್ತೀರಾ ಅಥವಾ ನಿಮ್ಮ ಜೊತೆಗೆ ಕೆಲಸದಾರಂತ ಇಟ್ಕೊಂಡು ಮಾಡ್ತೀರಾ ಅಥವಾ ನಿಮ್ಮ ತಾಯಿ ಅಷ್ಟೇ ಸಹಾಯ ಮಾಡ್ತಾರಾ, ಯಾವ ರೀತಿ ಮಾಡ್ತೀರಮ್ಮ? ನಿಮಗೆ ಹೆಚ್ಚು ಡಿಮ್ಯಾಂಡ್ ಬಂದಾಗ ಸ್ವಲ್ಪ ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಡಿಮ್ಯಾಂಡ್ ನೋಡ್ಕೊಂಡು ಮಾಡ್ತೀರಾ ಅಥವಾ ಮೊದಲೇ ಮಾಡಿ ಇಟ್ಟಿರ್ತೀರಾ? ಫಸ್ಟಿಗೆ ನಾವೇನು ಮಾಡ್ತೀವಿ ಅಂದರೆ ಇವಾಗ ರೈತರಿಂದ ಪರ್ಚೇಸ್ ಮಾಡಿದ್ಮೇಲೆ ಅದನ್ನು ಫಸ್ಟ್ ಕ್ಲೀನ್ ಮಾಡಬೇಕು. ಸೊ ನಾವು ಕ್ಲೀನಿಂಗ್ ಫಸ್ಟ್ ಮಿಷಿನಲ್ಲಿ ಕ್ಲೀನ್ ಮಾಡಿಸಿ ಆಮೇಲೆ ಇಬ್ಬರು ಜನ ಲೇಬರ್ಸ್ ಥರ ಬರ್ತಾರೆ. ಅವ್ರು ಏನಕ್ಕೆ ಅಂದರೆ ಇವಾಗ ಸಿರಿಧಾನ್ಯಗಳಲ್ಲಿ ಏನಾಗಿರುತ್ತೆ ಅಂದರೆ ನಾವು ಮಣ್ಣು ಅಂಟ್ಕೊಂಡಿರುತ್ತೆ, ಅದು ತೊಳೆದ್ರೆ ಮಾತ್ರ ಹೋಗೋದು. ಸೊ ನಾವು ಅದನ್ನು ವಾಶ್ ಆದಮೇಲೆ ಅದು ಸಿರಿಧಾನ್ಯದ ಮೇಲಿನ ಸಿಪ್ಪೆನ ತೆಗೆಸ್ತೀವಿ ಸರ್. ಆ ಸಿಪ್ಪೆ ತೆಗ್ಸಿ ಏನಾಗುತ್ತೆ ಒಂದು ಲೇಯರ್ ಮಾತ್ರ ಸಿಪ್ಪೆ ತೆಗೆಸ್ತೀವಿ, ಆಮೇಲೆ ವಾಶ್ ಮಾಡ್ತೀವಿ, ಆ ಸಿರಿಧಾನ್ಯನ ತೊಳೆದು ಒಣಗಿಸ್ತೀವಿ ಬಿಸಿಲಲ್ಲಿ. ಆ ಥರ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಮತ್ತೆ ಅದನ್ನು ತಗೊಂಡು ಬಂದು ಇವಾಗ ಯಾವ ಥರ ಆರ್ಡರ್ಸ್ ಇರುತ್ತಲ್ಲ ಆ ಥರ ನಾವು ಯೂಸ್ ಮಾಡ್ತೀವಿ. ಮತ್ತೆ ಏನಂದರೆ ನಾವು ಒಂದೇ ಸರಿ ಜಾಸ್ತಿ ಸಿರಿಧಾನ್ಯನ ಒಂದೇ ಸರಿ ತೊಳೆಯೋದಾಗಿರ್ಬೋದು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಇವಾಗ ನಾವು ಅದನ್ನು ಎಷ್ಟು ತುಂಬ ದಿನ ಸ್ಟಾಕ್ ಮಾಡಿದ್ರೆ ಅದರಲ್ಲಿರೋ ಏನು ನ್ಯೂಟ್ರಿಷನ್ ಎಲ್ಲ ಇರುತ್ತಲ್ಲ, ನ್ಯೂಟ್ರಿಯೆಂಟ್ಸು ನ್ಯೂಟ್ರಿಷನ್ ಲೀಸ್ಟಲ್ಲಿರೋ ಎಲ್ಲ ಒಂದೊಂದಾಗಿ ಅದು ಕಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನಾವು ಜಾಸ್ತಿ ಸ್ಟಾಕ್ ಮಾಡೋದಿಲ್ಲ ತೊಳೆದ್ಬಿಟ್ಟು ಎಲ್ಲ. ಆಮೇಲೆ ನಾವು ನಮ್ಮ ಪ್ರಾಡಕ್ಟ್ ರೆಡಿ ಆದಮೇಲೆ ಅದನ್ನು ಇಷ್ಟು ಗಂಟೆ ಅಂತ ಬಿಟ್ಟು ತಕ್ಷಣ ಪ್ಯಾಕಿಂಗ್ ಮಾಡ್ತೀವಿ, ಅದರಿಂದ ಏನಾಗುತ್ತೆ ಪ್ರಾಡಕ್ಟು ಬೇಗ ಹಾಳಾಗೋದಿಲ್ಲ. ಹಾಗಾಗಿ ನಾವು ತುಂಬ ದಿನಾನೂ ಪ್ರಿಸರ್ವ್ ಮಾಡ್ಬೋದು, ಮತ್ತು ಎಷ್ಟೇ ದೂರ ಕಳಿಸಿದ್ರು ಅದು ಏನೇ ತೊಂದರೆ ಆಗೋದಿಲ್ಲ. ಈಗ ನೀವು ಪ್ರಾರಂಭ ಮಾಡಿ ಸುಮಾರು 4 ವರ್ಷ ಆಗುತ್ತಂತ ಹೇಳಿದ್ರೆ ಎಲ್ಲಿವರೆಗೂ ನೀವು ಸಪ್ಲೈ ಮಾಡಿದ್ರೆ? ಗೋವಾ, ಒರಿಸ್ಸಾ, ಡೆಲ್ಲಿ, ಮುಂಬೈ ಎಲ್ಲ ಕಡೆನೂ ಹೋಗಿದೆ ಸರ್. ಅಂದರೆ ಇವಾಗ ಒಬ್ಬೊಬ್ರು ಒಂದೊಂದು ಥರ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಮತ್ತು ಇವಾಗ ಮಹಾರಾಷ್ಟ್ರ ಅಲ್ಲಿದ್ದವರಿಗೆ ಅಲ್ಲಿ ದೋಸೆ ಎಲ್ಲ ಸಿಗೋದಿಲ್ಲ. ಸೊ ನಮ್ಮ ಸಿರಿಧಾನ್ಯದ ದೋಸೆ ಹಿಟ್ಟು ಎಲ್ಲ ಅವರು ಒಂದೇ ಸರಿ 5 ಕೆಜಿ 8 ಕೆಜಿ ಆ ಥರ ಪರ್ಚೇಸ್ ಮಾಡ್ತಾರೆ. ಅವ್ರಿಗೆ ಅದು ಒಂದು 8 ಮಂತ್ಸ್ ತನಕನೂ ಅದನ್ನೇ ಯೂಸ್ ಮಾಡ್ತಾರೆ. ಅದು ಖಾಲಿ ಆದಮೇಲೆ ಮತ್ತೆ ಆರ್ಡರ್ ಕೊಟ್ಟು ಮತ್ತೆ ತಗೋತಾರೆ. ಇಂಜಿನಿಯರಿಂಗ್ ಮಾಡಿ ಬಂದು ಸ್ವಂತ ಉದ್ಯಮ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ಮುಂದುವರಿತಿದ್ರೆ ಯಶಸ್ಸನ್ನು ಕಂಡಿದ್ದೀರಿ ಅಂತ ಹೇಳ್ಬೋದು. ಈಗ 4 ವರ್ಷದಿಂದ ಸತತವಾಗಿ ನಿಮ್ದು ಒಂದು ಏರಿಕೆ ಪ್ರಮಾಣದಲ್ಲಿ ಹೋಗ್ತಾ ಇದೆ ಅಂದ್ರೆ ನೀವು ಯಶಸ್ವಿ ಆಗಿದ್ದೀರಿ ಅಂತ ಹೇಳ್ಬೋದು. ನಿಮ್ ತರನೇ ಸಾಕಷ್ಟು ಯುವಕರು ಇಂಜಿನಿಯರಿಂಗ್ ಮಾಡಿರ್ತಾರೆ, ಬೇರೆ ಬೇರೆ ಪದವಿಗಳನ್ನು ಪಡ್ಕೊಂಡಿರ್ತಾರೆ, ಆದರೆ ಅವರಿಗೆ ನಾವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇರೋದಿಲ್ಲ. ಬರೀ ಏನಪ್ಪ ಸರ್ಕಾರಿ ನೌಕರಿ ಮಾಡಬೇಕು ಇಲ್ಲ ಎಲ್ಲಾದ್ರೂ ಕಂಪ್ನಿಯಲ್ಲಿ ದುಡಿಬೇಕು ಇದೇ ಒಂದು ಮೈಂಡ್ ಸೆಟ್ನಲ್ಲಿ ಇರ್ತಾರೆ. ಅಂತ ಒಂದು ಯುವಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ನೀವು? ನಾವು ಯಾರನ್ನು ನಂಬಿಕೊಂಡು ಬಂದಿರೋದಿಲ್ಲ ಸರ್. ಇವಾಗ ನಮಗೆ ಮುಂದೆ ಹೌದು ಇವ್ರು ಕೆಲಸ ಕೊಡ್ತಾರೆ, ಹೌದು ಇವರು ಮುಂದೆ ನನಗೆ ಯಾರಾದರೂ ಕೆಲಸಕ್ಕೆ ಕರ್ಕೊತಾರೆ ಅಂತ ನಾನು ಓದಿದ್ರೆ ಸೊ ನಾನು ಇನ್ನೊಬ್ಬರ ಹತ್ರ ಕೆಲಸ ಮಾಡೋಕ್ಕೆ ಸೀಮಿತ ಆಗಿಬಿಡ್ತೀನಿ. ಅದೇ ನಾನು ಇಲ್ಲ ನಾನೇ ಏನಾದರೂ ಮಾಡಬಹುದು ಅವ್ರ ಹತ್ರನೇ ಯಾಕೆ ಕೆಲಸಕ್ಕೆ ಹೋಗಬೇಕು, ಇವಾಗ ನಾನು ಕೆಲಸಕ್ಕೆ ಹೋಗಿ ಎಷ್ಟೇ ದುಡಿದ್ರು ನನಗೆ ನಂದು ಅನ್ನೋ ಒಂದು ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಅದೇ ನಾನೇ 1 ರೂಪಾಯಿ ದುಡಿದ್ರು ಹೌದು ನಾನೇನೋ ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಇದ್ದೀನಿ, ಸೊ ನಾನು ಇವಾಗ ಈ ದುಡಿತಿರೋದ್ರಲ್ಲೇ ನಾನು ನೆಮ್ಮದಿಯಲ್ಲಿದ್ದೀನಿ ಅಂತ ಅನಿಸಿದೆ ಸರ್ ನನಗೆ. ಸೊ ನಾವು ದುಡಿಮೆ ಎಷ್ಟು ಮುಖ್ಯನೋ ನಮ್ಮ ನೆಮ್ಮದಿ ಮತ್ತು ಆರೋಗ್ಯನೂ ಅಷ್ಟೇ ಮುಖ್ಯ. ಹಾಗಾಗಿ ನಾನು ಜಾಸ್ತಿ ನೆಮ್ಮದಿ ಕಡೆ ಒತ್ತು ಕೊಟ್ಟೆ. ಮತ್ತೇನಂದರೆ ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ನಮ್ಮ ಬಿಸ್ನೆಸ್ಸು ನಮ್ಮದೇ ಆದ ಏನೇ ಒಂದು ವ್ಯಾಪಾರ ಆಗಿರ್ಬೋದು ಏನೇ ಸ್ಟಾರ್ಟ್ ಮಾಡಿದ್ರು ಅದು ಮುಂದೆ ಹೋಗ್ತಾ ಹೋಗುತ್ತೆ. ಸಿರಿಧಾನ್ಯಗಳ ಒಂದು ಮಹತ್ವ ಮತ್ತೆ ಸಿರಿಧಾನ್ಯಗಳ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಎಷ್ಟು ಉಪಯೋಗ ಅನ್ನೋದ್ರ ಬಗ್ಗೆ ಈಗ ಸರ್ಕಾರದ ಕಡೆಯಿಂದನೇ ಸಾಕಷ್ಟು ಒಂದು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ಸಿರಿಧಾನ್ಯಗಳ ಬೆಳೆಯರಿಗೆ ಸಹಾಯಧನನೂ ಕೊಡ್ತಾ ಇದ್ದಾರೆ. ಜೊತೆಗೆ ಸಿರಿಧಾನ್ಯ ಬೆಳೆಯೋದ್ರಲ್ಲಿ ಹೊಸದುರ್ಗ ತಾಲೂಕು ಇಡೀ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಒಂದು ಸಿರಿಧಾನ್ಯಗಳ ನಾಡು ಅಂತ ನಾವು ಹೊಸದುರ್ಗ ತಾಲೂಕನ್ನ ಹೇಳ್ಬೋದು. ಹೊಸದುರ್ಗ ತಾಲೂಕಿಂದ ಚಿತ್ರದುರ್ಗ ಒಂದು ಜಿಲ್ಲೆಗೆನ ಒಂದು ಹೆಸರು ಇದರಿಂದ ಅಂತ ನಾವು ಹೇಳ್ಬೋದು. ಅಂತ ಒಂದು ಜಾಗದಲ್ಲಿ ನೀವು ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿ ಉದ್ಯಮ ನಡೆಸ್ತಾ ಇದ್ದೀರಿ. ನಿಮ್ಮ ಒಂದು ಉದ್ಯಮದಲ್ಲಿ ಅಂದ್ರೆ ನಿಮ್ಮ ಒಂದು ಮೌಲ್ಯವರ್ಧನೆಯಲ್ಲಿ ಏನು ತಯಾರು ಮಾಡ್ತಿರಲ್ಲ, ನಿಮ್ಮ ಸಾಕಷ್ಟು ಜನರು ಈ ಕಾರ್ಯಕ್ರಮನ ಕೇಳ್ತಿರ್ತಾರೆ. ಯಾರಾದರೂ ಇಂಥ ಒಂದು ಉದ್ಯಮ ನಾವು ನಡೆಸಬಹುದು ಅನ್ನೋದಾಗ್ಲಿ ಅಥವಾ ನೀವು ಮಾಡಿದಂಥ ಒಂದು ಪ್ರಾಡಕ್ಟ್ಸ್ ಏನಿದಾವಲ್ಲ ಅವು ನಮಗೆ ಬೇಕು ಅಂತ ಯೋಚನೆ ಬಂದರೆ ಯಾವ ರೀತಿ ನಿಮ್ಮನ್ನು ಸಂಪರ್ಕ ಮಾಡಬೇಕು? ನಮ್ಮ ವೆಬ್ಸೈಟ್ www.sjhealthproducts.com ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲೂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅದ್ರ ಬದಲು ನಮ್ಮ ನಂಬರ್ ಸಹ ಹೇಳ್ತೀನಿ, 6361491204. ಈ ನಂಬರ್ಗೆ ಕರೆ ಮಾಡಿ ನಿಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳ ಬಗ್ಗೆ ಆಗಿರ್ಬೋದು ಏನಾದರೂ ಇನ್ಫಾರ್ಮೇಶನ್ ಬೇಕಾದರೆ ಕೇಳ್ಬೋದು. ತುಂಬ ಧನ್ಯವಾದ ಶ್ವೇತಾ, ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಏನೇನು ಒಂದು ಪ್ರಾಡಕ್ಟ್ಸ್ ಮಾಡ್ತೀರಿ, ಇದರಿಂದ ಯಾವ ರೀತಿ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ, ಆಮೇಲೆ ಸಿರಿಧಾನ್ಯಗಳು ಬಳಸೋದ್ರಿಂದ ನಮ್ಮ ಆರೋಗ್ಯ ಯಾವ ರೀತಿ ಸುಧಾರಿಸುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ ಕುರಿತು ಇಂಜಿನಿಯರಿಂಗ್ ಪದವೀಧರೆ ಹೊಸದುರ್ಗದ ಕುಮಾರಿ ಜಿಎಸ್ ಶ್ವೇತಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಮಗಿಗೆ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗೆ ಹೋಗಿ ಪೂಜೆ ಮಾಡ್ಸೋ ನಡಿ. ಎಲ್ಲಿಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗೆ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ �ಮಗುಗೆ ದಡರ ರೂಬೆಲ್ಲ ಲಸಿಕೆ ಹಾಕ್ಸಿದ್ಯನವ? ಅಲ್ಲಿಗೆ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತು ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ ತಪ್ಪದೆ ದಡರ ರೂಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪು ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರೂಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ ಜೋಪಾನ. ನನ್ ಮಾತ್ ನೆನ್ಪಿಟ್ಕೊಳವ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ, ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ, ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಒಂದು ಜನಪದ ಗೀತೆ ಕೇಳಿ. ಹಾಡಿದ್ದಾರೆ ವೇಮಗಲ್ ಡಿ ನಾರಾಯಣ ಸ್ವಾಮಿ ಮತ್ತು ಸಂಗಡಿಗರು. ಸಾಧೆ ಮುತ ಗೆಜ್ಜೆ ಗಲ್ಲೋ ಸಾಧೆ ಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಓಹೋ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಗಲ್ಲೋ ಗಲ್ಲನು ಗೆಜ್ಜೆ ಗಲ್ಲೋ ಸಾಧೆ ಮುತ ಗೆಜ್ಜೆ ಗಲ್ಲೋ ಸಾಧೆ ಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಓಹೋ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಅದಕ್ಕೆ ಬೆರೆಸರೆ ಸುಣ್ಣವ ಹರಿದರು ಹರಿಶಿಣವ ಅದಕ್ಕೆ ಬೆರೆಸರೆ ಸುಣ್ಣವ ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರು ಕುಳಿಯೋ ಅಂದ ಉಳ್ಳ ರಂಗನ್ ಮೇಲೆ ಚೆಲ್ಲಿದರು ಕುಳಿಯೋ ಓಹೋ ಚೆಲ್ಲಿದರು ಕುಳಿಯೋ ಓಹೋ ಚೆಲ್ಲಿದರು ಕುಳಿಯೋ ಗಲ್ಲು ಗಲ್ಲನು ಗೆಜ್ಜೆ ಗಲ್ಲು ಸಾಧೆ ಮುತ ಗೆಜ್ಜೆ ಗಲ್ಲೋ ಸಾಧೆ ಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಓಹೋ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯೋ ಜನಪದ ಗೀತೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2126 ರೂಪಾಯಿಗಳು, ಅಲಸಂದೆ ಕನಿಷ್ಠ ಮತ್ತು ಗರಿಷ್ಠ 6601 ರೂಪಾಯಿಗಳು. ಇನ್ನು ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2000 ಕನಿಷ್ಠ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2108 ಗರಿಷ್ಠ 2223 ರೂಪಾಯಿಗಳು. ತೊಗರಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5791 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4500 ಗರಿಷ್ಠ 7000 ರೂಪಾಯಿಗಳು. ಬೋದುಗುಂಬಳಕಾಯಿ 800 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ 3000